ದೇಶಕೋಶಗಳ ತಿಳಿದು ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಗೌತಮ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ರಂಗಲಿ ರಕ್ತವ ನೋಡಿ ಮನದಲ್ಲಿ ಯೋಚನೆ ಮಾಡಿ ರಣರಂಗಲಿ ರಕ್ತವ ನೋಡಿ ಮನದಲ್ಲಿ ಯೋಚನೆ ಮಾಡಿ ರಣರಂಗಲಿ ರಕ್ತವ ನೋಡಿ ಮನದಲ್ಲಿ ಯೋಚನೆ ಮಾಡಿ ತಾಯಿಯವರೆಗೂ ಕಟ್ಕವ ದೊರೆದ ತಾಯಿಯವರೆಗೂ ಕಟ್ಕವ ದೊರೆದ ಅಶೋಕ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಸಾಮ್ರಾಟ್ ಅಶೋಕ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ದೇವರು ನಿನ್ನು ಸುಳ್ಳು ಶಾಸ್ತ್ರ ಪುರಾಣ ಪಳ್ಳು ದೇವರು ನಿನ್ನರು ಸುಳ್ಳು ಶಾಸ್ತ್ರ ಪುರಾಣ ಪಳ್ಳು ದೇವರು ನಿನ್ನರು ಸುಳ್ಳು ಶಾಸ್ತ್ರ ಪುರಾಣ ಪಳ್ಳು ದೇವರು ನಿನ್ನರು ಸುಳ್ಳು ಶಾಸ್ತ್ರ ಪುರಾಣ ಪಳ್ಳು ನಮ ಸ್ವಾಭಿಮಾನ ಬೀಜಗಳು ನಾವು ಬಿದ್ದ ಮರಗಳಲ್ಲ